ಇದುವರೆಗೆ ದೇಶಭಕ್ತಿ ಗೀತೆಯನ್ನು ಕೇಳಿದಿರಿ. ಕೃಷಿ ರಂಗ ಪ್ರಪ್ರಥಮ ಬಾರಿಗೆ ದಂತಭಾಗ್ಯ ಯೋಜನೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದ ಪ್ರಕಟಣೆ. ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುಂಗುನಿಯ ಇರಬಹುದು. ಹೌದು, ಚಿಕ್ಕುನ್ಗುನ್ಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ನೈತಕ್ಕಾಗಿ ಜಾರಿ. ನಮ್ಮ ರೈತ ಬಂಧುಗಳಿಗೆ ನಮಸ್ಕಾರ. ಇಂದಿನ ನಮ್ಮ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಬೆಳ್ಳುಳ್ಳಿ ಬೇಸಾಯ ಕುರಿತು. ಇದನ್ನ ಬೆಳ್ಕೊಳ್ಳೋದಕ್ಕೆ ಇಚ್ಛೆ ಪಡ್ತಾರೆ. ಅವರು ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸಿದ್ರೆ ಉತ್ತಮವಾದಂತಹ ಇಳುವರಿಯನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ತಾವಿವತ್ತು ಈ ಬೆಳ್ಳುಳ್ಳಿಯ ಒಂದು ಬೆಳ್ಳುಳ್ಳಿ ನಮ್ಮ ದೇಶದ ಪ್ರಮುಖ ಮಸಾಲೆ ಬೆಳೆಗಳಲ್ಲಿ ಒಂದು. ಇದರ ವೈಜ್ಞಾನಿಕ ಹೆಸರು ಆಲಿಯಂ ಸೆಟೈವಂ ಅಂತ ಹೇಳ್ತೀವಿ. ಆಲಿಯೇಸಿ ಕುಟುಂಬಕ್ಕೆ ಸೇರಿರತಕ್ಕಂಥ ಈ ಒಂದು ಸಸ್ಯನ ಇಂದ ಪ್ರಪಂಚದಾದ್ಯಂತ ಇದನ್ನ ಉಪಯೋಗ ಮಾಡ್ತಿದ್ದಾರೆ. ಪ್ರತಿ ಗಡ್ಡೆಯಲ್ಲಿ ಒಂದು 10-20 ಇಲುಕುಗಳಿದ್ದಾವೆ. ಬಿಳಿಯ ತೆಳುವಾದ ಪೊರೆಯಿಂದ ಅದನ್ನು ಅಮೈನೋ ಆಸಿಡ್ಗಳು ಆಮೇಲೆ ಅಲ್ಲಿನ ಅಂಶ ಇರ್ತದೆ. ಅದರಲ್ಲದೆ ಈ ಡೈ ಅಲೈಲ್ ಡೈ ಸಲ್ಫೆನೇಟ್ ಎಂಬ ಒಂದು ರಾಸಾಯನಿಕದಿಂದ ಬೆಳ್ಳುಳ್ಳಿಗೆ ಅದಕ್ಕೆ ಆದ ಒಂದು ವಾಸನೆ ಬರ್ತದೆ. ವಿಶಿಷ್ಟವಾದ ವಾಸನೆ ಬರ್ತದೆ. ಅಂದ್ರೆ ಇದನ್ನು ಹೇಗೆ ಬಳಸ್ಕೊಳ್ಳಾಗ್ತದೆ ನಮ್ಮಲ್ಲಿ ಅಂತೀರಿ? ಇದನ್ನು ಮುಖ್ಯವಾಗಿ ಆಹಾರ ಪದಾರ್ಥಗಳನ್ನು ಉಪಯೋಗ ಮಾಡ್ತೀವಿ, ತರಕಾರಿಯಾಗಿ ಉಪಯೋಗ ಮಾಡ್ತೀವಿ, ಬಳಕೆ ಮಾಡ್ತಾ ಇದೀವಿ. ಮತ್ತೆ ಔಷಧೀಯ ಗುಣಗಳು ಏನಾದರೂ ಇದಾವೆ ಇದಕ್ಕೆ? ಈಗ ಬೆಳ್ಳುಳ್ಳಿ ನಾವು ಸರ್ವ ರೋಗಕ್ಕೆ ಔಷಧಿ ಅಂತ ಹೇಳ್ತೇವೆ. ಇದರಿಂದ ಅಜೀರ್ಣ, ಕೆಮ್ಮು, ಶ್ವಾಸಕೋಶಕ್ಕೆ ಸಂಬಂಧಿಸಿದ ಕಾಯಿಲೆಗಳು, ಕಣ್ಣು ಉರಿತ, ಕಿವಿ ಬೇನೆ, ಕ್ಷಯ ಹಾಗೂ ಸಂತಾನಹೀನತೆಯಲ್ಲಿ ಸಹ ಇದನ್ನ ಬಳಕೆ ಆಗ್ತದೆ. ಇದನ್ನ ಹಸಿಯಾಗಿ ಉಪಯೋಗಿಸ್ಬೋದು, ಪುಡಿಯಾಗಿ ಉಪಯೋಗಿಸಕ, ದುಂಡಾಣು ನಾಶಕ ಅಂದ್ರೆ ಬ್ಯಾಕ್ಟೀರಿಯಾಸೈಡಲ್ ಪ್ರಾಪರ್ಟಿ ಅಂತ ಹೇಳ್ತೀವಿ. 1% ಬೆಳ್ಳುಳ್ಳಿ ಕಷಾಯನ ಉಪಯೋಗ ಮಾಡಿ ಸೊಳ್ಳೆ ಮತ್ತು ಕಪ್ಪು ನೋಡುಗಳನ್ನ ನಿಯಂತ್ರಣದಲ್ಲಿ. ಇದು ಎಲ್ಲಿ ಇದರ ಉಗಮ ಸ್ಥಾನ ಅಂತೀರಿ? ಈಗ ಇದರ ಉಗಮ ಸ್ಥಾನ ಹೇಳೋದಾದ್ರೆ ಮಧ್ಯ ಏಷ್ಯಾ ಮತ್ತು ಮೆಡಿಟರೇನಿಯನ್ ಪ್ರಾಂತ್ಯಗಳಂತ ಅಂದಾಜು ಮಾಡಲಾಗಿದೆ. ಪ್ರಪಂಚದಾದ್ಯಂತ ಈರುಳ್ಳಿ ಬೆಳೆಯುವ ಈ ನಮ್ಮ ದೇಶದಲ್ಲಿ ಇದನ್ನು ಸಾಕಷ್ಟು ಪ್ರದೇಶದಲ್ಲಿ ಇದನ್ನು ಬೆಳೀತಾರೆ. ಸುಮಾರು 280,000 ಹೆಕ್ಟೇರ್ ಪ್ರದೇಶದಲ್ಲಿ ಇದನ್ನ ಬೆಳೀತಾರಂತ ಒಂದು ಅಂದಾಜಿದೆ. ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಸುಮಾರು 5,000 ಹೆಕ್ಟೇರಿ. ಅತಿ ಮುಖ್ಯವಾಗಿ ಮಣ್ಣಲ್ಲಿ ನೀರು ಹಿಡಿತಕ್ಕಂಥ ಶಕ್ತಿ ಜಾಸ್ತಿ ಇರಬಾರ್ದು, ಯಾಕಂದ್ರೆ ನೀರು ಸುಗಮವಾಗಿ ಬಸ್ತಿರ್ತಕ್ಕಂಥ ಒಂದು ಮಣ್ಣಲ್ಲಿ ಇದನ್ನ ನಾವು ಬೆಳಿಬೇಕಾಗ್ತದೆ. ಆಳವಾದ ಮಣ್ಣು ಅಂದ್ರೆ 40-60 cm ಮಣ್ಣು ಇರಬೇಕು. ಅದರಲ್ಲಿ ಯಾವ್ದೇ ತರ ಗ್ರಾವೆಲ್ ಕಲ್ಲುಗಳು ಇರಬಾರ್ದು. ಹೆಚ್ಚು ಸಾವಯವ ಪದಾರ್ಥ ಗೋಡು ಮಣ್ಣಿನಲ್ಲಿ ನಾವು ಬಹಳ ಸೊಗಸಾಗಿದ್ದನ್ನ ಬೆಳೆಯಬಹುದು. ಮತ್ತೆ ಈ ಮರಳು ಮಣ್ಣಿನಲ್ಲಿ ಬೆಳೆದಾಗ ಇದರ ಗಡ್ಡೆಗಳ ತೂಕ ಕಡಿಮೆ ಆಗುತ್ತೆ, ವೆಯ್ಟ್ ಬರೋದಿಲ್ಲ, ಆಮೇಲೆ ಸ್ಪಿಂಡಲ್ ಶೇಪ್ ಇರೋದಿಲ್ಲ, ವಿಕಾರವಾಗಿ ಬೆಳೆಯುತ್ತವೆ, ಜಜ್ಜಿದಂತಾಗಿರುತ್ತವೆ, ಆಮೇಲೆ ಮುರಿದೋಗ್ತಕ್ಕಂಥ ಸಾಧ್ಯತೆಗಳಿರುತ್ತವೆ. ಆಮೇಲೆ ಈ ಆಸಿಡ್ ಸಾಯಿಲ್ ಅಂತ ಹೆಚ್ಚು ಆಮ್ಲೀಯ ಉಳಿತಕ್ಕಂಥ ಮಣ್ಣು, ಆಮ್ಲೀಯ ಮಣ್ಣು ಸಹ ಇದಕ್ಕೆ ಸೂಕ್ತ ಅಲ್ಲ. ಮಣ್ಣಿನ ರಸಾರ 5-7 ಇದ್ರೆ ಬಹಳ ಒಳ್ಳೆಯದು. ಅಂದ್ರೆ ಫಲವತ್ತಾದ ಹಗುರವಾಗಿ ಬಹಳ ತಂಪಿರಬಾರ್ದು, ಆ ತರ ಒಂದು ವಾತಾವರಣ ಹೆಚ್ಚು ಬಯಸುತ್ತೆ. ಹೆಚ್ಚು ಉಷ್ಣ ಮತ್ತು ದೀರ್ಘ ಬೆಳಕಿನ ದಿನಗಳು ಗಡ್ಡೆಗಳ ಸಹಾಯಕಾರ ಇಲ್ಲ, ಯಾಕಂದ್ರೆ ಇದು ಶಾರ್ಟ್ ಡೇ ಪ್ಲಾಂಟ್, ಇದು ಶಕ್ತಿ ಇದೆ. ಗಿಡದ ಬೆಳವಣಿಗೆಗೆ ತಂಪು ವಾತಾವರಣ 12-18 degrees Celsius ಒಳ್ಳೇದು, ಆದ್ರೆ ಗಡ್ಡೆಗಳ ಬೆಳವಣಿಗೆಗೆ 25-30 degrees Celsius ಬೇಕಾಗುತ್ತೆ. ಈ ಬೆಳ್ಳುಳ್ಳಿಯಲ್ಲಿರುವಂತ ಸುಧಾರಿತ ತಳಿಗಳು ಯಾವ್ಯಾವು? ಇದರಲ್ಲಿ ಸುಮಾರು ತಳಿಗಳಿದೆ. ನಮ್ಮ ರಾಜ್ಯದಲ್ಲಿ ಈಗ ನಾವು ಫಾವ್ರಿ ಮತ್ತು ರಾಜಲ್ಲಿ ಗಡ್ಡೆ ಅಂತ ಎರಡು ಹೆಚ್ಚಿನ ಒಂದು ಏನೋ ಗುಣಮಟ್ಟದಲ್ಲಿ ಕೊಡ್ತಕ್ಕಂತ ಮತ್ತೆ ಶೇಖರಣಾ ಗುಣಗಳನ್ನ ಹೊಂದಿರತಕ್ಕಂಥ ತಳಿಗಳಿವು. ಅಂದ್ರೆ ಸ್ಟೋರೇಜ್ ಸ್ಟೋರ್ ಮಾಡ್ತಕ್ಕಂಥದ್ದು ತಾಬಿಟಿ ಅಂತ ಬರ್ತದೆ, ಕ್ರಿಯೋಲ್, ಎಕ್ನಾಲಿಯಾ, ಜಾಮ್ನಗರ್ ಅಂತ ಒಂದು ತಳಿ ಇದೆ. ಆಮೇಲೆ ನಾಸಿಕ್ ಏನು ಇದೆಯಲ್ಲ, ನಾಸಿಕ್ ಅಸೋಸಿಯೇಟೆಡ್ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಫೌಂಡೇಶನ್ ನಿಂದ ಸಾಕಷ್ಟು ತಳಿಗಳನ್ನು ಬಿಡುಗಡೆ ಮಾಡಿದ್ರೆ ಅಗ್ರಿಫೌಂಡ್ ವೈಟ್ ಅಂತ ಒಂದು, ಅದಕ್ಕೆ G41 ಅಂತ ಹೇಳ್ತೀವಿ ನಾವು, G50 ಅಂತ. ಈ ಹರಿಯಾಣ ಕೃಷಿ ವಿಷಯದಿಂದ ಸಹ ಒಂದು ಕೆಲವು ಎರಡು ತಳಿಗಳನ್ನು ಬಿಡುಗಡೆ ಮಾಡಲಾಗಿದೆ. ಹರಿಯಾಣ ಗಾರ್ಲಿಕ್ ಅಂತ ಹೇಳ್ತೀವಿ, HG1 HG6 ಅಂತ. ತಮಿಳುನಾಡಿಂದ ಒಂದು UT1 ಅಂತ ಮಾಡ್ತಾ ಇದಾವೆ. ಈಗ ಯಮುನಾ ಸಫೇದ್ ಈ ತರ ಒಂದು, ಅಗ್ರಿಫೌಂಡ್ ಪಾರ್ವತಿ ಈ ತರ ಸಾಕಷ್ಟು ತಳಿಗಳನ್ನು ನಾವು ಕಾಣಬಹುದು ಮಹಾರಾಷ್ಟ್ರದಲ್ಲಿ. ಇದರಲ್ಲಿ ಹೆಚ್ಚು ಪ್ರಚಲಿತ ತಳಿಗಳು ನಮ್ಮ ರಾಜ್ಯದಲ್ಲಿ ಈಗಾಗಲೇ ನಾನು ಹೇಳಿದಂಗೆ ಫಾರಿ ಮತ್ತು ರಾಜಗಡ್ಡೆ ಪ್ರಚಲಿತವಾದ ತಳಿಗಳು. ಬೇರೆ ತಳಿಗಳನ್ನು ನಾವಿಲ್ಲಿ ಪ್ರಯತ್ನ ಮಾಡಿ ಹೆಚ್ಚು ಇಳುವರಿ ತಗೊಳ್ಳಿಕ್ಕೆ ಸಾಧ್ಯತೆ ಇದೆ. ಇನ್ನು ಮುಖ್ಯವಾಗಿ ಈ ಬೆಳ್ಳುಳ್ಳಿನಲ್ಲಿ ನಾವು ವಂಶಾಭಿವೃದ್ಧಿಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅಂತೀರಿ? ಈಗ ಕೊಯ್ಲಿನ ನಂತರ ನಾವು ಆರೋಗ್ಯವಾಗಿರ್ತಕ್ಕಂಥ ಗಿಡಗಳನ್ನು ಯಾವುದೇ ರೀತಿ ಹಾನಿಯಾಗಿರಬಾರ್ದು ಅಂತ ಗಿಡಗಳನ್ನು ನಾವು ತೆಗೆದುಕೊಂಡು 5 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಅನೇಕ ತಿಂಗಳವರೆಗೆ ಇದನ್ನ ನಾವು ಶೇಖರಿಸಿ ಇಡಬಹುದು. ಈ ತರ ಶೇಖರಿಸಿ ಇಟ್ಟಿರ್ತಕ್ಕಂಥ ಗೆಡ್ಡೆಗಳಿಂದ ಬಂದಿರತಕ್ಕಂತ ನಾವು ಇಲುಕುಗಳಿಂದ, ಅದಕ್ಕೆ ನಾವೇನ್ ಹೇಳ್ತೀವಿ ಬಲ್ಬ್ಲೆಟ್ಸ್ ಅಂತ ಹೇಳ್ತೀವಿ, ಇಲುಕುಗಳಿಂದ ಬೆಳ್ಳುಳ್ಳಿಯನ್ನು ನಿರ್ಲಿಂಗ ಪದ್ಧತಿಯಲ್ಲಿ ನಾವು ವಂಶಾಭಿವೃದ್ಧಿ ಮಾಡಬಹುದು. ಓಹೋ, ಅಂದ್ರೆ ಸಾಕಷ್ಟು ಅದರಲ್ಲಿ ಇಲುಕುಗಳಿರ್ತವೆ, ಅವುಗಳನ್ನು ಬಿಡಿಸಿಕೊಂಡು ನಾವು ಬಳಸ್ಕೋಬೇಕಾಗುತ್ತೆ. ಸುಮಾರು 20-25-30 ಇಲುಕುಗಳು ಇರುತ್ತವೆ. ಈ ಇಲುಕುಗಳ ಗಾತ್ರ ಬಹಳ ಮುಖ್ಯ. ದೊಡ್ಡ ಇಲುಕುಗಳಿದ್ರೆ ನಿಮಗೆ ಅಧಿಕ ಇಳುವರಿ ದೊರೆಯುತ್ತೆ. ನಾಟಿಗೆ ವೈರಸ್ ರಹಿತವಾದ ಸುಮಾರು 4-5 ಗ್ರಾಂ ತೂಕ ಇರತಕ್ಕಂತ ಈ ಏನು ಇಲುಕುಗಳಿದಾವಲ್ಲ ಹೆಸಳುಗಳನ್ನ ಬಳಸಬೇಕು. ಆಮೇಲೆ ಗಡ್ಡೆಗಳ ಗಾತ್ರ ಗಿಡಗಳ ಅಂತರವನ್ನು ಅವಲಂಬಿಸಿರುತ್ತೆ. ಅಂತರ ಕಡಿಮೆ ಇದ್ದಾಗ ಗಡ್ಡೆಗಳ ಗಾತ್ರ ಕಡಿಮೆ ಆಗ್ತದೆ. ಅಂತ ಸಂದರ್ಭದಲ್ಲಿ ಚಿಕ್ಕ ಗಡ್ಡೆಗಳನ್ನು ನಾವು ನಾಟಿ ಮಾಡ್ಲಿಕ್ಕೆ ಉಪಯೋಗ ಮಾಡಬಹುದು. ದೊಡ್ಡ ಗಡ್ಡೆಗಳನ್ನು ನಾವು ಮಸಾಲೆಯಾಗಿ ಬಳಕೆ ಮಾಡಿ ಮಾರಾಟ ಮಾಡಿ ಬಳಕೆ ಮಾಡಬಹುದು. ಅಂದ್ರೆ ಗುಣಮಟ್ಟದ ಇಲುಕುಗಳನ್ನ ಗಡ್ಡೆಗಳನ್ನ ಬಳಸೋದೇ ಇಲ್ಲಿ ಬಹಳ ಮುಖ್ಯವಾಗುತ್ತೆ. ಹೌದೌದು. ಇನ್ನ ನಾವು ಬೇಸಾಯ ಕ್ರಮಗಳಿಗೆ ಬಂದ್ರೆ ಈ ಒಂದು ಬೆಳ್ಳುಳ್ಳಿಯನ್ನ ಯಾವ ಒಂದು ಉಷ್ಣಾಂಶದಲ್ಲಿ ನಾವು ಬೆಳಿಬಹುದು ಅಂತೀರಿ? ಬೆಳ್ಳುಳ್ಳಿ ಅತ್ಯಂತ ಗಡತರವಾದ ಸಸ್ಯ. ಇದನ್ನ 0 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶದಲ್ಲಿ ಬಹಳ ದಿನವರೆಗೆ ಇದು ಬದುಕುಳಿಕೆ. ಹಾಗಾಗಿ ನಾವು ಫ್ರಿಡ್ಜ್ ಅಲ್ಲಿ ಇಟ್ಟರು ಇದಕ್ಕೆ ಏನೋ ತೊಂದರೆ ಆಗಿದ್ರೆ ನಾವು ಇದನ್ನ ಶೇಖರಣೆ ಮಾಡಬಹುದು. ಅಂದ್ರೆ ಯಾವ ಕಾಲದಲ್ಲಿ ಬೆಳಕಬಹುದು ಅಂತ? ಇದನ್ನ ಶೀತ ವಲಯದಲ್ಲಿ, ಅಂದ್ರೆ ಟೆಂಪರೇಟ್ ಕ್ಲೈಮೇಟ್ ಇರ್ತದೆ, ಸಬ್ ಟ್ರಾಪಿಕಲ್ ಕ್ಲೈಮೇಟ್ ಇರ್ತದೆ ಅಂತ ಟೈಮಲ್ಲಿ ಕಡೆ ವಸಂತ ಕಾಲದಂದ್ರೆ ಸ್ಪ್ರಿಂಗ್ ಸೀಸನ್ ಅಂತ ಹೇಳ್ತೀವಿ, ಅಥವಾ ಮಳೆಗಾಲದಲ್ಲಿ ಬೆಳೆಯಬಹುದು. ಮುಂಗಾರು ಹಿಂಗಾರು ಬೆಳೆಯಲಾಗಿ ಇದನ್ನ ನೀವು ಜೂನ್ ಜುಲೈ ತಿಂಗಳಲ್ಲಿ, ನಮ್ಮಲ್ಲಿ ಜೂನ್ ಜುಲೈ ತಿಂಗಳಲ್ಲಿ ಹಾಕ್ಬೋದು, ಅಥವಾ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಸಹ ಇದನ್ನ ನಾವು ನಾಟಿ ಮಾಡಬಹುದು. ಈ ಹೆಚ್ಚು ಚಳಿ ಇರತಕ್ಕಂಥ ಪ್ರದೇಶ ಅಥವಾ ಗುಡ್ಡಗಾಡು ಪ್ರದೇಶದಲ್ಲಿ ಇದನ್ನ ಏಪ್ರಿಲ್ ಮೇ ತಿಂಗಳಲ್ಲಿ ನಾಟಿ ಮಾಡಬೇಕು. ಅಂತ ಒಂದು ಸಮಸ್ಯೆ ನಮ್ಮ ರಾಜ್ಯದಲ್ಲಿ ಇಲ್ಲ, ಬೇರೆ ಕಡೆ ನೀವು ಹೋದಾಗ ಅದನ್ನ ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ಇನ್ನ ಮುಖ್ಯವಾಗಿ ಈ ಒಂದು ಜಮೀನನ್ನ ತಯಾರು ಮಾಡಿ ಯಾವ ರೀತಿ ಬೆಳೆಯನ್ನ ಪ್ರಾರಂಭ ಮಾಡಬಹುದು ಅಂತೀರಿ? ಈಗ ನಾವೆಲ್ಲ ಏನು ಈರುಳ್ಳಿ ಅಥವಾ ಬೇರೆ ಒಂದು ಬೆಳೆಗೆ ಯಾವ ತರ ನಾವು ಭೂಮಿನ ತಯಾರು ಮಾಡ್ತೀವಿ, ಉಳುಮೆ ಮಾಡಿ ಕುಂಟೆ ಹೊಡೆದು ಚೆನ್ನಾಗಿ ಅದ ಮಾಡಬೇಕು. ನಂತರ 20-30 ಟನ್ ಅಷ್ಟು ಹೆಚ್ಚು ಸಾವಯವ ಗೊಬ್ಬರ ಹಾಕಿದ್ರೆ ಬಹಳ ಒಳ್ಳೇದು. 20-30 ಟನ್ ಅಷ್ಟು ಸಾವಯವ ಗೊಬ್ಬರನ ಹಾಕಿಸ್ಬೇಕು. ಅಂದ್ರೆ ನಾವು ಯಾವ ಪದ್ಧತಿಯಲ್ಲಿ ನೀರು ನುಡಿಸ್ತೀವಿ ಅದ್ರ ಮೇಲೆ ಹೋಗ್ತದೆ. ಡ್ರಿಪ್ ಇರಿಗೇಷನ್ ಇದ್ರೆ ಬೇಕಾಗುದಿಲ್ಲ, ಸ್ಪ್ರಿಂಕ್ಲರ್ ಇರಿಗೇಷನ್ ಇದ್ರೆ ಮಡಿಗಳು ಮಾಡ್ತಕ್ಕಂತ ಅವಶ್ಯಕತೆ ಇರೋದಿಲ್ಲ, ಹೆಚ್ಚು ಲೆವೆಲ್ ಮಾಡ್ತಕ್ಕಂತ ಅವಶ್ಯಕ ಆಯಿಸುವಾಗ. ಈ ಗೊಬ್ಬರದ ಅವಶ್ಯಕತೆ ನೋಡಿದ್ರೆ ಪ್ರತಿ ಹೆಕ್ಟೇರ್ಗೆ 125 ಕಿಲೋಗ್ರಾಂ ಸಾರಜನಕ, 62.5 ಕೆಜಿ ರಂಜಕ, ಬೋರಾನ್ ಪೋಷಕಾಂಶ ಬಹಳ ಮುಖ್ಯ. ಅಂದ್ರೆ ಬೋರಾಕ್ಸ್ ರೂಪದಲ್ಲಿ ಕೊಡಬಹುದು ನಾವು. ಹೌದು, 5 ಕೆಜಿ ಬೋರಾಕ್ಸ್ ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಕೊಡಬಹುದು, ಮಣ್ಣಿಗೆ ಸೇರಿಸಬೇಕು. ಶಿಫಾರಸು ಮಾಡಿದ ರಂಜಕ, ಪೊಟ್ಯಾಶ್ ಮತ್ತೆ 50% ಸಾರಜನಕ, ಅಂದ್ರೆ 62.5 ಕೆಜಿ ಸಾರಜನಕ, 62.5 ಕೆಜಿ ರಂಜಕ ಮತ್ತೆ 62.5 ಕೆಜಿ ಪೊಟ್ಯಾಶ್ ನಾಟಿ ಮಾಡುವಾಗ. ಈಗ ನೋಡಿ, ಬೆಳ್ಳುಳ್ಳಿಯನ್ನು ಅನೇಕ ವಿಧಗಳಲ್ಲಿ ನಾವು ಬೆಳಿಬಹುದು. ಅಂದ್ರೆ 30 ಸೆಂಟಿಮೀಟರ್ ಸಾಲುಗಳಲ್ಲಿ 6 ಸೆಂಟಿಮೀಟರ್ ಅಂತರದಲ್ಲಿ ನಾವು ಸಾಧ್ಯತೆಗಳು ಇದಾವೆ. ಅಂದ್ರೆ ನಾವು ಮಣ್ಣಿನ ಫಲವತ್ತತೆಗೆ ಅನುಗುಣವಾಗಿ ನಾವು ಮಾಡಬೇಕು. ಮಣ್ಣಿನ ಫಲವತ್ತತೆ ಕಡಿಮೆ ಇದ್ದಾಗ ನಾವು ಕಡಿಮೆ ಅಂತರ ಕೊಡಬೇಕಾಗ್ತದೆ. ಮಣ್ಣಿನ ಫಲವತ್ತತೆ ಚೆನ್ನಾಗಿದ್ದಾಗ, ಒಂದು ವಾತಾವರಣ ಪೂರಕವಾಗಿದ್ದಾಗ ನಾವು ಸ್ಪೇಸಿಂಗ್ ಜಾಸ್ತಿ ಕೊಡಬೇಕಾಗ್ತದೆ. ಅಂದ್ರೆ ಅಂತರ 30 ಸೆಂಟಿಮೀಟರ್ ಇಂದ 12 ಸೆಂಟಿಮೀಟರ್ ಕೊಡಬಹುದು. ಈ ಸಾಲುಗಳಲ್ಲಿ ನಾವು ಮಾಡಿದಾಗ 2 ಕೆಜಿ ಅಷ್ಟು ಗಡ್ಡೆಗಳು ಬೇಕು. ಗಡ್ಡೆಗಳಿಂದ ಬಂದಿರತಕ್ಕಂಥ ಇಲುಕುಗಳನ್ನ ಸಪರೇಟ್ ಮಾಡಿ ಇಲುಕುಗಳನ್ನು ನಾವು ನಾಟಿ ಮಾಡಬೇಕು. ಈ ಗಡ್ಡೆಗಳನ್ನ ಮಾಡಬಹುದು ನಾವು. ಈ ಬೆಳೆಯನ್ನು ಬಿತ್ತಕ್ಕಿಂತ ಮೊದಲು ಇಲುಕುಗಳನ್ನ ನಾವು ಗಡ್ಡೆಗಳಿಂದ ಇಲುಕುಗಳನ್ನು ಬೇರ್ಪಡಿಸಿ 0.1 ತಾಮ್ರದ ತುದಿ ಮೇಲ್ಕಿರಬೇಕು. ಆ ಕೆಳಭಾಗ ಏನು ಗಡ್ಡೆ ಚೂಪನಾಗಿರುತ್ತೆ ನೋಡಿ, ಆ ಭಾಗ ಮೇಲ್ಕಿರಬೇಕು. ಕೆಳಗಡೆ ಡಿಸ್ಕ್ ಅಂತ ಹೇಳ್ತೀವಿ, ಆ ತಲೆ ಭಾಗ ಇರುತ್ತಲ್ಲ ಅದು ಮಣ್ಣಿಗೆ 62.5 ಕೆಜಿ ಸಾರಜನಕ ಇದೆ. ಅದನ್ನ 6 ವಾರಗಳ ನಂತರ ಮೇಲ್ಗೊಬ್ಬರವಾಗಿ ನಾವು ಗಿಡಗಳಿಗೆ ಒದಿಸಬೇಕಾಗ್ತದೆ. ಅಂದ್ರೆ ಬಿತ್ತನೆ ಮಾಡುವಾಗ 62.5 ಕಿಲೋಗ್ರಾಂ ನಾವು ದೋಣಿ ಸಾಲ ಅಂದ್ರೆ ನಾವು ರಿಡ್ಜಸ್ಟ್ ಫಾರ್ವರ್ಡ್ ದೋಣಿ ಸಾಲ ಮಾಡ್ತೀವಲ್ಲ, ಆ ಪದ್ಧತಿಯಲ್ಲಿ ಮಣ್ಣುಗಳಲ್ಲಿ 15 ಸೆಂಟಿಮೀಟರ್ ಅಂತರದಲ್ಲಿ ದೋಣಿ ಸಾಲಗಳನ್ನು ಮಾಡಿ 7.5 ಸೆಂಟಿಮೀಟರ್ ಅಂತರದಲ್ಲಿ ನೆಟ್ ಬಿಟ್ಟು ಮಣ್ಣಿನಿಂದ ಮುಚ್ಚಬೇಕು. ಇನ್ನು ನೀರಿನ ನಿರ್ವಹಣೆ ಹೇಗೆ ಮಾಡ್ಕೋಬೇಕಾಗತ್ತೆ ಅಂತೀರಿ? ಇದಕ್ಕೆ ನೀವು ಪ್ರಾರಂಭದಲ್ಲಿ ನೆಟ್ಟ ತಕ್ಷಣ ಒಂದ್ಸರಿ ನೀವು ನೀರು ಕೊಡಬೇಕಾಗ್ತದೆ. ಅವೆಲ್ಲ ಮೊಳಕೆ ಬಂದು ಎಸ್ಟಾಬ್ಲಿಷ್ ಆದ್ಮೇಲೆ 8-10 ದಿನಗಳೊಮ್ಮೆ ಕೊಟ್ಟರು ಆಗ್ತದೆ. ಈ ಏನು ಕೆಂಪು ಮಿಶ್ರಿತ ಗೋಡು ಮಣ್ಣಾದರೆ 4-5 ದಿವಸಗಳಿಂದ ಕೊಡಬೇಕಾಗ್ತದೆ. ಕಪ್ಪು ಮಣ್ಣಾದರೆ ಈಗಾಗಲೇ ಹೇಳಿದೆ 30 cm x 6 cm, 30 cm x 7.5 cm, 30 cm x 12.5 cm ಇದೆ. ಅಂದರೆ ಇದು ಅಂತರ ಭಾಳ ಕಡಿಮೆ, 30 ತೆಗೆಯೋಕ್ಕೆ ನಾವು ಹೋಗೋದಿಲ್ಲ. ನಂತರ ಒಂದು ತಿಂಗಳ ನಂತರ ನಾವು ಇದನ್ನ ಕಳೆ ತೆಗಿಬೇಕು. ಯಾಕಂದ್ರೆ ಒಂದಂತ ಸಾಲುಗಳು ಇರುವಾಗ ನಾವು ಬೇಕಾದ್ರೆ ನಾವು ಕುಂಟೆ ಹಾಯಿಸಬಹುದು. ಈ ಕಳೆನಾಶಕಗಳ ಬಳಕೆ ಆದಷ್ಟು ಕಡಿಮೆ ಮಾಡೋದು ಒಳ್ಳೆಯದು. ಯಾಕಂದ್ರೆ ಇದನ್ನ ಆಹಾರ ಪದಾರ್ಥವಾಗಿ ಔಷಧಿ ಪದಾರ್ಥ ಉಪಯೋಗ ಮಾಡೋದ್ರಿಂದ ನಾವು ಇದನ್ನ ಅವಾಯ್ಡ್ ಮಾಡಬೇಕಂತ ನಾನು ಆಗ್ತದೆ. ಗಡ್ಡೆ ಆಗಿದ್ದ ಮುಂಚೆ ನಾವು ಕುಂಟೆ ಹಾಯಿಸಬಾರ್ದು, ಇದರಿಂದ ಮಣ್ಣು ಚೆನ್ನಾಗಿ ಸಡಿಲ ಆಗಿ ಹೌದು ಗಡ್ಡೆಗಳು ಚೆನ್ನಾಗಿ ಇಳಿಯೋಕೆ ಅನುಕೂಲ. ಹೌದು, ಮಣ್ಣು ಏರ್ ಆಗ್ತಂಗೆ ಆಗ್ತದೆ. ಏನೋ ನುಸಿ ಅಂತ ಹೇಳ್ತೀವಿ, ತ್ರಿಪ್ಸ್ ಅಂತ ಹೇಳ್ತೀವಿ, ಆಮೇಲೆ ಏನು ಅದೇ ಏಫಿಡ್ಸ್ ಅಂತ ಹೇಳಿ ಜಂತುಗಳು ಕಾಟೋದನ್ನು ಸಹ ಇದರಲ್ಲಿ ಇದೆ. ಅಂದ್ರೆ ಇವನ್ನ ಹೇಗೆ ನಿಯಂತ್ರಣ ಆದಷ್ಟು ಇವು ನಿಯಂತ್ರಣ ಮಾಡಬಹುದು. ಯಾಕಂದ್ರೆ ಗಡ್ಡೆಗಳ ಮೇಲೆ ಸಣ್ಣದಾಗಿ ಅವು ಇರುತ್ತವೆ, ನುಸಿ ಇರುತ್ತವೆ. ಅದೇ ರೀತಿ ಏನು ನಿಯಂತ್ರಣಕ್ಕಾಗಿ ನಾವು ಮೀಥೈಲ್ ಡೆಮಿಟಾನ್ 1 ಅಂತ ಇರ್ತದೆ, ಒಂದು ಹೆಕ್ಟೇರ್ ಪ್ರದೇಶಕ್ಕೆ 30 ಕಿಲೋಗ್ರಾಂನ ನಾಟಿ ಮಾಡ್ಲಿಕ್ಕಿಂತ ಮುಂಚೆನೆ ನಾವು ಮಣ್ಣಲ್ಲಿ ಬೆರೆಸಿರಬೇಕು, ನಿಯಂತ್ರಣ ಮಾಡಬೇಕಾಗುತ್ತೆ. ಮತ್ತೇನು ಬ್ಲೈಟ್ ಅಂತ ಹೇಳ್ತೀವಲ್ಲ, ಬ್ಲಾಚ್ ಅಂತ ಹೇಳ್ತೀವಿ, ಅದು ಬಹಳ ಮುಖ್ಯವಾದದ್ದು. ಆಮೇಲೆ ಬಿಳಿ ಕೊಳೆ ರೋಗ ಅಂತಾನೂ ಇದೆ, ಅದು ಸ್ಕ್ಲೆರೋಸಿಸ್ ಅಂತ ಒಂದು ಶಿಲೀಂಧ್ರ ರೋಗ. ಇನ್ನು ಈ ಒಂದು ಬೆಳ್ಳುಳ್ಳಿನಲ್ಲಿ ಕೊಯ್ಲನ್ನ ನಾವು ಯಾವಾಗ ಮಾಡ್ಕೋಬೇಕಾಗುತ್ತೆ, ಯಾವ ಲಕ್ಷಣಗಳನ್ನು ನೋಡಿ ಮಾಡಬೇಕಾಗುತ್ತೆ ನೋಡಿ? ಸಾಮಾನ್ಯವಾಗಿ ಇದು 130-150 ದಿನ ನಾಗೋದು. ಗಡ್ಡೆಗಳನ್ನು ಅಗಿತಕ್ಕಂತ ಒಂದು 4-5 ದಿವಸಕ್ಕೆ ಮೊದಲು ಚೆನ್ನಾಗಿ ನೀರು ಹಾಯಿಸಿಬಿಟ್ಟು ಅಂದರೆ ಭಾಳ ನೀವು ಕೈಯಿಂದ ಕಿತ್ತು ಕೀಳಲಿಕ್ಕೆ ಭಾಳ ಸುಲಭ ಆಗ್ತದೆ. ಯಾಕಂದರೆ ಅದಕ್ಕೆ ಕತ್ತರಿಸಿ ತೆಗೆದ್ರೆ ಭಾಳ ಒಳ್ಳೆಯದು, ಕೆಲವು ಟೈಮ್ ಕತ್ತರಿಸಿ ತೆಗೆಯೋದಿಲ್ಲ, ತೆಗೆದ್ರೆ ಭಾಳ ಒಳ್ಳೆಯದು. ಗಡ್ಡೆಗಳನ್ನು ತೆಗೆದ ನಂತರ ಮಣ್ಣಿನಿಂದ ಬೇರ್ಪಡಿಸಬೇಕು, ಅಂದರೆ ಕ್ಲೀನಾಗೆಲ್ಲ ತೊಳೆದು ಮಣ್ಣು ತೆಗೆತಕ್ಕಂಥ ಉದಾಹರಣೆಗಳು ನಮ್ಮಲ್ಲಿ ಇದ್ದಾವೆ. ಇನ್ನು ಶೇಖರಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅಂತೀರಿ? ಶೇಖರಣೆ ಮಾಡೋದು ಬಹಳ ಮುಖ್ಯ. ಯಾಕಂದ್ರೆ ಈ ಕಟಾವು ಮಾಡಿದ ನಂತರ ಗಡ್ಡೆಗಳನ್ನು ಅಥವಾ ಹಗ್ಗ ನೇತಾಕ ಸ್ವಲ್ಪ ಕಷ್ಟ ಆಗ್ಬೋದು. ಆದ್ರಿಂದ ಚೆನ್ನಾಗಿ ಭೂಮಿ ಅಲ್ಲಿ ನಾವು ಏನು ಜಮೀನಲ್ಲಿ ಒಣಸ್ಕೊಂಡು ಇದನ್ನ ನಾವು ನಂತರ ಶೇಖರಣೆ ಮಾಡಬೇಕಾಗ್ತದೆ. 27-32 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ನಾವು 1 ತಿಂಗಳ ತನಕ ಯಾವುದೇ ಒಂದು ಹಾನಿ ಇಲ್ಲದೆ ಸಂಗ್ರಹಿಸಿಡಬಹುದು. ಶೇಖರಣೆಯಿಂದ ನಾವು ಹೊರಗಡೆ ಸಹ 3-4 ತಿಂಗಳು ಶೇಖರಣೆ ಮಾಡಬಹುದು. ನೀವು ಕೋಲ್ಡ್ ಸ್ಟೋರೇಜ್ ಹೋಗಿ 0 ಡಿಗ್ರಿಯಲ್ಲಿ ಇಟ್ಟಾಗ ನಿಮಗೆ ಸುಮಾರು 7-9 ತಿಂಗಳು ಹೆಚ್ಚು ಕಡಿಮೆ 1 ವರ್ಷ ಈ ನೀಲಿ ಶಿಲೀಂಧ್ರ ಕೊಳೆ ರೋಗ ಇವೆಲ್ಲ ಇದಾವೆ. ಮುಖ್ಯವಾಗಿ ಶಿಲೀಂಧ್ರದಿಂದ ಬರುವಂತಹ ರೋಗಗಳೇ ಹೆಚ್ಚಾಗಿ ಬರುತ್ತೆ. ಹೌದು, ನಾವು ಯಾವಾಗಲೂ ಚೆನ್ನಾಗಿ ಒಣಗಿಸಿಬಿಟ್ಟು ಶೇಖರಣೆ ಮಾಡಿದಾಗ ಈ ರೋಗಗಳು ಬರತಕ್ಕಂಥ ಸಾಧ್ಯತೆ ಬಹಳ ಕಡಿಮೆ. ಅವನ್ನೆಲ್ಲ ನೀವು ಬೋಡೋ ದ್ರಾವಣ ನಾವು ಸಿಂಪರಣೆ ಮಾಡಿದ್ವಿ, ಸೈನಬ್ ಅಥವಾ ಫೆರ್ಬಾಮ್ ನೆಬಾಮ್ ಅಂತ ಈ ಒಂದು ಕೆಮಿಕಲ್ಸ್ ನಾವು ಸಿಂಪರಣೆ ಮಾಡಿ ಒಣಗಿಸಿ ಆನಂತರ ನಾವು ಶೇಖರಣೆ ಮಾಡಿದಾಗ ಒಣಗಿಸಿಬಿಟ್ಟು ಕಡಿಮೆ ಒಂದು ಉಷ್ಣಾಂಶದಲ್ಲಿ ಶೇಖರಣೆ ಮಾಡಿದಾಗ ಬಹಳ ದಿವಸ ಇದನ್ನ ಶೇಖರಣೆ ಮಾಡುವ ಸುರಕ್ಷಿತ. ಮತ್ತು ರೈತ ಮಹಿಳೆಯರಿಗೆ ಈ ಬೆಳ್ಳುಳ್ಳಿಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಭಾರತ ದೇಶದ ಉದ್ದಗಲದಲ್ಲೂ ಪ್ರಚಲಿತದಲ್ಲಿರುವಂತಹ ಒಂದು ಮುಖ್ಯವಾದ ಪಶುಸಂಗೋಪನಾ ಪದ್ಧತಿ. ನೀರು ಆಹಾರಕ್ಕಾಗಿ ಯಾವುದೇ ಬಂಡವಾಳವನ್ನು ಹಾಕಲು ಕರಿಬಹುದು. ಸದಾ ಬಯಲಿನಲ್ಲೇ ಇದ್ದು ವಾತಾವರಣದ ಏರುಪೇರುಗಳಿಗೆ ಒಡ್ಡಿಕೊಳ್ಳುವ ಕುರಿಗಳಿಗೆ ಅನೇಕ ರೋಗಗಳು ಬರ್ತವೆ. ಕುರಿಗಳು ಮೇಯಲಿಗೆ ರೋಗ ಬರುತ್ತೆ. ಇದು ವೈರಸ್ನಿಂದ ಬರುವಂತಹ ಮುಖ್ಯವಾದ ರೋಗ. ಇದನ್ನು ಬ್ಲೂ ಟಂಗ್ ಡಿಸೀಸ್ ಅಂತ ಕೂಡ ಕರೀತಾರೆ. ಅದರ ತೀವ್ರತೆ ಕುರಿಗಳಲ್ಲಿ ಹೆಚ್ಚಾಗಿರುತ್ತೆ. ಮಳೆಗಾಲ ಮತ್ತು ಆನಂತರದ ದಿನದಲ್ಲಿ ಜೌಗು ಪ್ರದೇಶದಲ್ಲಿ ಹೆಚ್ಚಾಗಿ ಕಂಡುಬರುವಂಥ ಕ್ಯೂಲೆಕ್ ಈ ಒಂದು ರೋಗದಿಂದ ಬಳಲ್ತಾ ಇರುವಂಥ ಕುರಿಗಳಲ್ಲಿ ತೀವ್ರವಾದಂಥ ಜ್ವರ ಕಂಡುಬರುತ್ತೆ. 105 ಡಿಗ್ರಿ ಫ್ಯಾರನ್ಹೀಟ್ನಿಂದ 106 ಕಾಣಬಹುದು. ಗೊರಸಿನ ಮೇಲ್ಭಾಗದಲ್ಲಿ ಉರಿಯೂತವನ್ನು ನಾವು ಕಾಣಬಹುದು. ನೋವಿನಿಂದ ಕುರಿಗಳು ಕುಂಟದನ್ನು ಕೂಡ ನಾವು ಕಾಣಬಹುದು. ಈ ರೋಗಗ್ರಸ್ತ ಕುರಿಗಳು ಗರ್ಭದ ಕುರಿನಲ್ಲಿ ಗರ್ಭಪಾತ ಆಗುತ್ತೆ, ಅಥವಾ ಬಹಳ ನಿಶಕ್ತಿಯಿಂದ ಕೂಡಿದಂಥ ಮರಿಗಳು ಕೂಡ ಜನನ ಆಗಬಹುದು. ಶೇಕಡ 70 ನಾವು ಆರೈಕೆ ಮಾಡಬೇಕಾಗತ್ತೆ. ಕೂಡಲೇ ಪಶುವೈದ್ಯರನ್ನು ಸಂಪರ್ಕಿಸಿ ಸೂಕ್ತ ಔಷಧೋಪಚಾರವನ್ನು ಕೊಡಿಸಬೇಕು. ವೈರಾಣುವಿನಿಂದ ದೇಹ ಹರಿಸಬೇಕಾಗತ್ತೆ, ಅಂದರೆ ಈ ಜೀವ ಪ್ರತಿರೋಧಕ ಔಷಧಿಗಳನ್ನು. ಕುರಿಗಳ ಸೂಕ್ತ ಆರೈಕೆಗಾಗಿ ರಾಗಿ ಗಂಜಿ, ಮೆದುವಾದಂಥ ಹುಲ್ಲು ಮತ್ತು ಸೊಪ್ಪನ್ನು ಕೊಡಬೇಕಾಗತ್ತೆ. 50 ಗ್ರಾಂನಷ್ಟು ಈ ಬಟ್ಟೆ ಒಗೆಯುವಂಥ ಸೋಡಾವನ್ನು ಬೆರೆಸ್ಕೊಂಡು ದ್ರಾವಣ ತಯಾರಿಸಿಕೊಂಡು ಅದರಿಂದ ಕುರಿಗಳ ಬಾಯಿ ಮತ್ತು ಕಾಲುಗಳನ್ನು ನಾವು ಗಂಟುಗೊಂದ್ಸಾರಿ ತೊಡಿತಾ ಇರಬೇಕಾಗ. ಇನ್ನು ಮುಂಜಾಗ್ರತಾ ಕ್ರಮಗಳಿಗೆ ಬಂದರೆ ನೀಲಿ ನಾಲಿಗೆ ರೋಗ ವೈರಾಣುವಿನಿಂದ ಬರುವಂಥ ರೋಗ. ಇದರಲ್ಲಿ ಅನೇಕ ಪ್ರಭೇದಗಳು ಇರೋದುಂಟು. ಲಸಿಕೆ ಉತ್ಪಾದನೆ ಅದು ಪ್ರಾಯೋಗಿಕವಾಗಿ ಉತ್ತಮ ಫಲಿತಾಂಶವನ್ನು ನೀಡ್ತಾ ಇದೆ. ಸದ್ಯದ ಸ್ಥಿತಿಯಲ್ಲಿ ಲಸಿಕೆ ಲಭ್ಯವಿಲ್ಲದೆ ಇರೋದ್ರಿಂದ ಕೆಲವೊಂದು ಕ್ರಮಗಳನ್ನು ಮುಂಜಾಗ್ರತಾ ಕ್ರಮಗಳನ್ನು ರೈತ ಪ್ರದೇಶದಲ್ಲಿ ಮೇಯಿಸಬಾರದು. ಇದರಿಂದ ಈ ಕ್ಯುಲಿಕಾಯ್ಡ್ಸ್ ಕುರುಡು ನೊಣಗಳ ಕಡಿತದಿಂದ ಕುರಿಗಳನ್ನು ನಾವು ರಕ್ಷಿಸಬಹುದು. ಚಳಿಗಾಲ ಮತ್ತು ಮಳೆಗಾಲದಲ್ಲಿ ಉಣ್ಣೆಯನ್ನು ಕುರಿಗಳನ್ನು ಈ ಕುರುಡು ನೊಣಗಳ ಕಡಿತದಿಂದ ರಕ್ಷಿಸೋದಕ್ಕೆ ಕೀಟ ವಿಕರ್ಷಕ ದ್ರಾವಣವನ್ನು ಕಣ್ಣನ್ನು ಹೊರತುಪಡಿಸಿ ಸಂಪೂರ್ಣವಾಗಿ ದೇಹದ ಇತರೆ ಭಾಗಕ್ಕೆ ಸಿಂಪಡಣೆ ಮಾಡೋದಕ್ಕೆ ಬಳಸ್ಕೋಬೇಕಾಗುತ್ತೆ. ನೀರು ಮತ್ತು ಮೇವಿಗೆ ಈ ಒಂದು ದ್ರಾವಣ ತಾಗದಂತೆ ನಾವು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಜೊತೆಗೆ ಈ ಕುರಿ ಕಟ್ಟುವಂತಹ ಸ್ಥಳ ಕುರಿಗಳ ಜೀವಹಾನಿಯಿಂದ ಉಂಟಾಗುವಂತಹ ಆರ್ಥಿಕ ನಷ್ಟವನ್ನು ತಪ್ಪಿಸಿಕೋಬಹುದು. ಇದುವರೆಗೆ ಕೃಷಿ ಮಾಹಿತಿ ಪ್ರಸಾರವಾಯಿತು. ನಾಳಿನ ಕೃಷಿ ರಂಗದಲ್ಲಿ ಆಲೂಗಡ್ಡೆ ಬೇಸಾಯ ಕುರಿತು ತೋಟಗಾರಿಕೆ ತಜ್ಞರಾದ ಡಾಕ್ಟರ್ ಕೃಷಿ ಇದು 7:35 ಆತ್ಮೀಯ ಕೇಳುಗರೆ, ಕ್ಷಿತಿಜ ಸಾಹಿತ್ಯಿಕ ತಾನೇ ಸಹಜ. ನೋಡ್ರಿ, ಸಹಜತೆ ಅನ್ನೋದು ಕೂಡ ಎಷ್ಟು ನಮ್ಮ ಬದುಕಿನ ಇರಬೇಕು ಅನ್ನುವಂತದ್ದು ಕೂಡ. ಓ ಖಂಡಿತ, ಬಹಳ ಒಳ್ಳೆ ಮಾತು. ನೀವು 59 ಹರೆಯ ಅನ್ಸ್ತಾ ಇಲ್ಲ ನೋಡೋದಕ್ಕೆ. ಕ್ಷಿತಿಜ ಇದೇ ಬುಧವಾರ ನವೆಂಬರ್ 16 ರಾತ್ರಿ 8 ಹಾಗೂ ಶನಿವಾರ ಮಧ್ಯಾಹ್ನ 2:35 ರಾಜ್ಯವ್ಯಾಪಿ ಪ್ರಸಾರದಲ್ಲಿ. ರಿಟೈರ್ಡ್ ಆಗೋದು ಅನ್ನೋದು ಒಂದು ಸುಳ್ಳು ಪ್ರಕ್ರಿಯೆ, ಅದೊಂದು ಮಿತ್ತದು. ನಮ್ಮವ್ ಹೇಳೋದು ಏನಂತಂದ್ರೆ, ಏ ಅಲ್ಲೇನ್ ಬಿಸಿಲು ಬಾಳೆಹಣ್ಣು ತಿನ್ನಕ್ ಬತ್ತೀಯ ನೀನು? ನಮ್ಮವ್ವ 1ನೇ ಕ್ಲಾಸ್ಗೆ ಹೋಗಿರ್ಲ, ಆದ್ರೆ ಯಾವ ಪ್ರೊಫೆಸರ್ ಗಳಿಗೆ ಕಡಿಮೆ. ಕೇಳಿ ಕ್ಷಿತಿಜ, ಲೇಖಕರ ಮನಸ್ಸಿನ ಮಾತು. ಕೇಳ್ರಪ್ಪೋ ಕೇಳಿ, ಪ್ರತಿ ಬುಧವಾರ ಸಂಜೆ 5:30 ಆಕಾಶವಾಣಿ ರಾಜ್ಯವ್ಯಾಪಿ ಜಾಲದಲ್ಲಿ ಸಿರಿ ತೋಟಗಾರಿಕೆ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ರಾಜ್ಯದ ರೈತ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತೋಟಗಾರಿಕೆ ಇಲಾಖೆಯ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಹಾಗೂ ನೇರ ಪ್ರಶ್ನೆಗಳಿಗೆ ಸೂಕ್ತ ಉತ್ತರಗಳನ್ನು ಪಡೆಯಬಹುದೆಂದು ಕರ್ನಾಟಕ ರಾಜ್ಯ ತೋಟಗಾರಿಕೆ ಇಲಾಖೆ ಪ್ರಕಟಿಸಿದೆ. ಕಲ್ಪನೆಗೆ ಕನ್ನಡಿ, ಸೃಜನಶೀಲತೆಗೆ ಮುನ್ನುಡಿ. ಧನ್ಯನಾದೆ ಧನ್ಯನಾದೆ, ಓಹೋ ಕೇಳಬೇಕಯ್ಯ. ಮನಸ್ಸಿನ ಸವಿನುಡಿ ರೇಡಿಯೋ ಪರಂಪರೆ ಇದು, ಚಿಕ್ಕತನದಿಂದ ಬಂದಿರೋದು ಹಾಡು ಹಾಡೋದು. ಏಕಾಂತದ ಮೆಲುಧ್ವನಿ, ಸಂತೆಯಲ್ಲಿ ಮಾರ್ದನೆ, ಸಂಚಾರದಲ್ಲಿ ಸಹಧ್ವನಿ ರೇಡಿಯೋ. ಮನಸ್ಸಿನ ವಿಡಿಯೋ ಭಾವದ ಆಡಿಯೋ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಸದಾ ನಿಮ್ಮೊಂದಿಗೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಸಮಯ 7:34 ಇನ್ನು ಮುಂದೆ ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು. ಕೇಳ್ರಪ್ಪೋ ಕೇಳಿ, ಪ್ರತಿ ಬುಧವಾರ 5:30 ಆಕಾಶವಾಣಿ ರಾಜ್ಯವ್ಯಾಪಿ ಜಾಲದಲ್ಲಿ ಸಿರಿ ತೋಟಗಾರಿಕೆ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ರಾಜ್ಯದ ರೈತ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತೋಟಗಾರಿಕೆ ಇಲಾಖೆಯ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಹಾಗೂ ನೇರ ಪ್ರಶ್ನೆಗಳಿಗೆ ಸೂಕ್ತ ಉತ್ತರಗಳನ್ನು ಪಡೆಯಬಹುದೆಂದು ಕರ್ನಾಟಕ ರಾಜ್ಯ ತೋಟಗಾರಿಕೆ ಇಲಾಖೆ ಪ್ರಕಟಿಸಿದೆ. ನಿತ್ಯ ವಿಜ್ಞಾನ ಕೇಳಿ ಪ್ರತಿದಿನ ಮುಂಜಾನೆ 7:45 ರಾಜ್ಯವ್ಯಾಪಿ ಪ್ರಸಾರದಲ್ಲಿ, 8:55 ಎಫ್ಎಂ ರೇನ್ಬೋದಲ್ಲಿ ಹಾಗೂ ರಾತ್ರಿ 8:00 ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ, ಕರ್ನಾಟಕ ಸರ್ಕಾರ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು: ದೇಶದ ನೈಸರ್ಗಿಕ ಕೃಷಿ ಮತ್ತು ಸಿರಿಧಾನ್ಯಗಳ ಉತ್ಪಾದನೆಯಿಂದ ಜಾಗತಿಕ ಅಪೌಷ್ಟಿಕತೆ ನಿವಾರಣೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಇಂಡೋನೇಷ್ಯಾದ ಬಾಲಿಯಲ್ಲಿ ಜಾಗತಿಕ ನಾಯಕರೊಂದಿಗೆ ಪ್ರಧಾನಮಂತ್ರಿ ದ್ವಿಪಕ್ಷೀಯ ಮಾತುಕತೆ. ನಾಳೆಯಿಂದ ಬೆಂಗಳೂರಿನಲ್ಲಿ 25ನೇ ಟೆಕ್ ಸಮ್ಮೇಳನ, 30 ದೇಶಗಳ ಪ್ರತಿನಿಧಿಗಳು ಭಾಗಿ. ಉಕ್ಕು ವಲಯದಲ್ಲಿ ಕಳೆದ 8 50% ಪ್ರಗತಿ, ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ. ಏಷ್ಯಾ ಏರ್ಗನ್ ಚಾಂಪಿಯನ್ಶಿಪ್, 10 ಏರ್ ಪಿಸ್ತೂಲ್ನಲ್ಲಿ ಭಾರತದ ಶಿವ ನರ್ವಾಲ್ ಹಾಗೂ ಯುವ ತಂಡಕ್ಕೆ ಚಿನ್ನ. ವಾರ್ತೆಗಳ ವಿವರ: ಇಂಡೋನೇಷ್ಯಾದ ಬಾಲಿಯಲ್ಲಿ ನಡೆಯುತ್ತಿರುವ G20 ಶೃಂಗಸಭೆಯಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಪಾಲ್ಗೊಂಡಿದ್ದರು. ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಭಾಷಣದಲ್ಲಿ ಇಂಧನ ಪರಿವರ್ತನೆಗಾಗಿ ಅಭಿವೃದ್ಧಿಶೀಲ ರಾಷ್ಟಗಳಿಗೆ ಸುಲಭ ರೀತಿಯಲ್ಲಿ ಹಣಕಾಸು ಮತ್ತು ತಂತ್ರಜ್ಞಾನದ ಸುಸ್ಥಿರ ಪೂರೈಕೆ ಅತ್ಯಂತ ಅಗತ್ಯ, ಭಾರತದ ಇಂಧನ ಭದ್ರತೆಯು ಜಾಗತಿಕ ಬೆಳವಣಿಗೆಗೆ ಮುಖ್ಯ, ಏಕೆಂದರೆ ಇದು ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿದೆ, ಇಂಧನ ಮಾರುಕಟ್ಟೆಯಲ್ಲಿ ಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳಬೇಕು, 2030 ವೇಳೆಗೆ ನಮ್ಮ ಅರ್ಧದಷ್ಟು ವಿದ್ಯುತ್ತನ್ನು ನವೀಕರಿಸಬಹುದಾದ ಮೂಲಗಳಿಂದ ಉತ್ಪಾದಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಭಾರತದಲ್ಲಿ ಸುಸ್ಥಿರ ಆಹಾರ ಭದ್ರತೆಗಾಗಿ ನಾವು ನೈಸರ್ಗಿಕ ಕೃಷಿಯನ್ನು ಉತ್ತೇಜಿಸುತ್ತಿದ್ದೇವೆ ಮತ್ತು ಸಿರಿಧಾನ್ಯಗಳಂತಹ ಪೌಷ್ಟಿಕ ಮತ್ತು ಸಾಂಪ್ರದಾಯಿಕ ಆಹಾರ ಧಾನ್ಯಗಳನ್ನು ಜನಪ್ರಿಯಗೊಳಿಸುತ್ತಿದ್ದೇವೆ. ಇವು ಜಾಗತಿಕ ಅಪೌಷ್ಟಿಕತೆ ಮತ್ತು ಹಸಿವನ್ನು ಸಹ ಪರಿಹರಿಸಬಲ್ಲವು. ನಾವೆಲ್ಲರೂ ಮುಂದಿನ ವರ್ಷ ಅಂತಾರಾಷ್ಟೀಯ ಸಿರಿಧಾನ್ಯ ವರ್ಷವನ್ನು ಅತ್ಯಂತ ಉತ್ಸಾಹದಿಂದ ಆಚರಿಸಬೇಕು ಎಂದು ಅಭಿಪ್ರಾಯಪಟ್ಟರು. ಇಂದಿನ ರಸಗೊಬ್ಬರ ಕೊರತೆ ನಾಳಿನ ಆಹಾರ ಬಿಕ್ಕಟ್ಟಾಗಿದ್ದು, ಗೊಬ್ಬರ ಮತ್ತು ಆಹಾರ ಧಾನ್ಯಗಳ ಪೂರೈಕೆ ಸರಪಣಿಯಲ್ಲಿ ಸ್ಥಿರತೆ ಕಾಪಾಡಿಕೊಳ್ಳಲು ನಮ್ಮಲ್ಲಿ ಪರಸ್ಪರ ಒಪ್ಪಂದ ಏರ್ಪಡಬೇಕು ಎಂದು ಹೇಳಿದರು. ರಷ್ಯಾ ಉಕ್ರೇನ್ ಯುದ್ದದಲ್ಲಿ ಕದನ ವಿರಾಮ ಮತ್ತು ರಾಜತಾಂತ್ರಿಕತೆಗೆ ಕರೆ ನೀಡಿದ ಪ್ರಧಾನಮಂತ್ರಿಯವರು, ಹವಾಮಾನ ಬದಲಾವಣೆ, ಕೋವಿಡ್ ಸಾಂಕ್ರಾಮಿಕ ಮತ್ತು ಭಾರತವು ಇಂಧನ ಸುರಕ್ಷತೆಯ ಪ್ರಾಮುಖ್ಯತೆಯಿಂದ ಪ್ರಸ್ತುತಪಡಿಸಲಾದ ಸವಾಲುಗಳ ಬಗ್ಗೆಯೂ ಬೆಳಕು ಚೆಲ್ಲಿದರು. ಜಾಗತಿಕ ಶಾಂತಿ ಮತ್ತು ಸೌಹಾರ್ದತೆ ಕಾಪಾಡಲು ನಾವೆಲ್ಲರೂ ಒಗ್ಗಟ್ಟನಿಂದ ಕಾರ್ಯನಿರ್ವಹಿಸಬೇಕು. ಮುಂದಿನ G20 ಶೃಂಗಸಭೆಯ ವೇಳೆ ಭಗವಾನ್ ಬುದ್ಧ ಹಾಗೂ ಮಹಾತ್ಮ ಗಾಂಧೀಜಿಯವರ ಪ್ರಬಲ ಶಾಂತಿ ಸಂದೇಶವನ್ನು ಸಾರುವ ಉದ್ದೇಶ ಹೊಂದಲಾಗಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ಸಂದರ್ಭದಲ್ಲಿ ಜಾಗತಿಕ ನಾಯಕರೊಂದಿಗೆ ಸಮಾಲೋಚನೆ ನಡೆಸಿದರು. ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಅವರೊಂದಿಗೆ ಹಲವು ವಿಷಯಗಳ ಕುರಿತು ಚರ್ಚಿಸಿದರು. ಭವಿಷ್ಯದ ನಿರ್ಣಾಯಕ ಮತ್ತು ಹೊರಹೊಮ್ಮುತ್ತಿರುವ ತಂತ್ರಜ್ಞಾನಗಳು, ಸುಧಾರಿತ ಕಂಪ್ಯೂಟಿಂಗ್, ಕೃತಕ ಬುದ್ದಿಮತ್ತೆ ಆಧಾರಿತ ಕ್ಷೇತ್ರಗಳಲ್ಲಿನ ಸಹಕಾರ ಸೇರಿದಂತೆ ಭಾರತ ಮತ್ತು ಅಮೆರಿಕ ನಡುವಿನ ವ್ಯೂಹಾತ್ಮಕ ಪಾಲುದಾರಿಕೆಯನ್ನು ಸದೃಢಗೊಳಿಸುವ ಕುರಿತಂತೆ ಉಭಯ ನಾಯಕರು ಪರಾಮರ್ಶಿಸಿದರು. ಕ್ವಾಡ್, ಐ2, ಯು2 ಮುಂತಾದ ಹೊಸ ಗುಂಪುಗಳಲ್ಲಿ ಭಾರತ ಮತ್ತು ಅಮೆರಿಕ ನಡುವಿನ ನಿಕಟ ಸಹಕಾರದ ಬಗ್ಗೆ ಅವರು ಸಂತೃಪ್ತಿ ವ್ಯಕ್ತಪಡಿಸಿದರು. ಇಬ್ಬರು ನಾಯಕರು ಸಮಕಾಲೀನ ಜಾಗತಿಕ ಮತ್ತು ಪ್ರಾದೇಶಿಕ ಬೆಳವಣಿಗೆಗಳ ಬಗ್ಗೆ ಚರ್ಚಿಸಿದರು. ಭಾರತ ಅಮೆರಿಕ ಪಾಲುದಾರಿಕೆಯನ್ನು ಬಲಪಡಿಸಲು ಅಧ್ಯಕ್ಷ ಬೈಡನ್ ಅವರ ನಿರಂತರ ಬೆಂಬಲಕ್ಕಾಗಿ ಪ್ರಧಾನಮಂತ್ರಿ ಮೋದಿ ಧನ್ಯವಾದ ಅರ್ಪಿಸಿದರು. ಭಾರತದ G20 ಅಧ್ಯಕ್ಷತೆಯ ಅವಧಿಯಲ್ಲಿ ಎರಡೂ ದೇಶಗಳು ನಿಕಟ ಸಮನ್ವಯವನ್ನು ಕಾಯ್ದುಕೊಳ್ಳುವುದನ್ನು ಮುಂದುವರಿಸುತ್ತವೆ ಎಂಬ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಸೆನೆಗಲ್ ಅಧ್ಯಕ್ಷ ಮ್ಯಾಕಿಸಾಲ್, ಬ್ರಿಟನ್ ಪ್ರಧಾನಿ ರಿಷಿ ಸುನಕ್, ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್, ನೆದರ್ಲೆಂಡ್ ಪ್ರಧಾನಿ ಮಾರ್ಕ್ ರುಟ್ಟೆ ಅವರೊಂದಿಗೆ ಪ್ರತ್ಯೇಕ ಮಾತುಕತೆ ನಡೆಸಿದರು. ಶೃಂಗಸಭೆ ವೇಳೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹಾಗೂ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಉಪಸ್ಥಿತರಿದ್ದರು. ಇಂಡೋನೇಷ್ಯಾಕ್ಕೆ 3 ದಿನಗಳ ಪ್ರವಾಸ ಕೈಗೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಪ್ರವಾಸದ 2ನೇ ಚರಣವಾದ ಇಂದು ಬಾಲಿಯಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಭಾಷಣ ಮಾಡಿದರು. ಜಗತ್ತಿಗೆ ಭಾರತದ ಕೊಡುಗೆಯನ್ನು ಅನಾವರಣಗೊಳಿಸಿದ ಪ್ರಧಾನಿ ವಿವಿಧ ಕ್ಷೇತ್ರಗಳಲ್ಲಿ ದೇಶದ ಸಾಧನೆಯನ್ನು ಬಣ್ಣಿಸಿದರು. ಭಾರತ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ವಿಶ್ವದ 5ನೇ ರಾಷ್ಟವಾಗಿದೆ. ಸಂಕಲ್ಪದಿಂದ ಸಿದ್ಧಿ ಎಂಬ ಮೂಲಮಂತ್ರದಿಂದ ಎಲ್ಲ ರಂಗಗಳಲ್ಲಿಯೂ ಬೆಳವಣಿಗೆ ಸಾಧಿಸಿದೆ. ದೇಶದಲ್ಲಿ ಅಮೆರಿಕದ ಜನಸಂಖ್ಯೆಯಷ್ಟೇ ನಮ್ಮಲ್ಲಿ ಬ್ಯಾಂಕ್ ಖಾತೆಗಳಿರುವುದು ಗಮನಾರ್ಹ. ಡಿಜಿಟಲ್ ಪಾವತಿ ಕ್ಷೇತ್ರದಲ್ಲಿ ಭಾರತ ನಂಬರ್ 1 ಆಗಿ ಹೊರಹೊಮ್ಮಿದೆ ಎಂದರು. ಜಾಗತಿಕವಾಗಿ ಅತ್ಯುನ್ನತ ಕಂಪನಿಗಳ ಸಿಇಒಗಳು ಭಾರತೀಯ ಮೂಲದವರಾಗಿದ್ದು ಪ್ರಪಂಚವೇ ನಮ್ಮತ್ತ ನೋಡುವಂತಾಗಿದೆ. ಅಮೆರಿಕ ಮತ್ತು ಐರೋಪ್ಯ ಒಕ್ಕೂಟಗಳಿಗಿಂತ ದುಪ್ಪಟ್ಟು ಲಸಿಕೆಯನ್ನು ಭಾರತ ಅಭಿವೃದ್ಧಿಪಡಿಸಿದೆ. ಆಯುರ್ವೇದ ವಿಶ್ವಕ್ಕೆ ಭಾರತ ನೀಡಿದ ಅತ್ಯಮೂಲ್ಯ ಕೊಡುಗೆಯಾಗಿದ್ದು ಮನುಕುಲಕ್ಕೆ ನೀಡಲಾದ ವರ ಎಂದರು. ನವೀಕರಿಸಬಹುದಾದ ಇಂಧನ ಮೂಲಗಳನ್ನು ಅಭಿವೃದ್ಧಿಪಡಿಸಲು ವಿಶೇಷ ಒತ್ತು ನೀಡಲಾಗಿದೆ. ಸೌರ ವಿದ್ಯುತ್ ಮೂಲಕ ವಿಶ್ವವನ್ನು ಒಂದುಗೂಡಿಸುವ ಪ್ರಯತ್ನ ನಡೆದಿದೆ. ಈ ನಿಟ್ಟಿನಲ್ಲಿ ಒಂದು ಸೂರ್ಯ ಒಂದು ವಿಶ್ವ ಒಂದು ಗ್ರಿಡ್ ಎಂಬುದು ನಮ್ಮ ಮೂಲಮಂತ್ರವಾಗಿದೆ ಎಂದು ಹೇಳಿದ ಪ್ರಧಾನಿ, ಇಂಡೋನೇಷ್ಯಾದಲ್ಲಿರುವ ಭಾರತೀಯ ಮೂಲವಾಸಿಗಳಿಗೆ ಪರಿಶ್ರಮದಿಂದ ತಾವಿರುವ ನಾಡಿಗೆ ಕೀರ್ತಿ ಪ್ರಶಂಸೆ ತರಬೇಕು ಎಂದು ತಿಳಿಸಿದರು. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಕೇಂದ್ರ ಸಂವಹನ ಇಲಾಖೆ ಸುಳ್ಯದಲ್ಲಿ ಇಂದು ಬುಡಕಟ್ಟು ಗೌರವ ದಿನದ ಅಂಗವಾಗಿ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಪ್ರಧಾನಮಂತ್ರಿ ಮಿಷನ್ ಫಾರ್ ಇಂಡಿಯಾ 2042 ಕುರಿತು ವಿಶೇಷ ಕಾರ್ಯಕ್ರಮದ ಛಾಯಾಚಿತ್ರ ಪ್ರದರ್ಶನವನ್ನು ಒಳನಾಡು ಸಾರಿಗೆ ಬಂದರು ಖಾತೆ ಸಚಿವ ಎನ್ ಅಂಗಾರ ಉದ್ಘಾಟಿಸಿದರು. ಪ್ರಧಾನಮಂತ್ರಿಯವರು ದೂರದೃಷ್ಟಿಯ ಪಂಚ ಸಂಕಲ್ಪಗಳನ್ನು ಅರ್ಥ ಮಾಡಿಕೊಂಡು ಅನುಷ್ಠಾನಗೊಳಿಸುವ ನಿಟ್ಟನಲ್ಲಿ ಕೆಲಸ ಮಾಡಬೇಕು ಎಂದು ಕರೆ ನೀಡಿದರು. ಸ್ಥಳೀಯ ಜನಪ್ರತಿನಿಧಿಗಳು, ಕಾಲೇಜಿನ ಮುಖ್ಯಸ್ಥರು ಉಪಸ್ಥಿತರಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. 25ನೇ ಟೆಕ್ ಸಮ್ಮೇಳನ ಬೆಂಗಳೂರಿನಲ್ಲಿ ನಾಳೆಯಿಂದ ಆರಂಭವಾಗಲಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ವರ್ಚುವಲ್ ಮೂಲಕ ಉದ್ಘಾಟಿಸಲಿದ್ದಾರೆ ಎಂದು ಮಾಹಿತಿ ತಂತ್ರಜ್ಞಾನ ಖಾತೆ ಸಚಿವ ಡಾ ಸಿಎನ್ ಅಶ್ವತ್ಥನಾರಾಯಣ ತಿಳಿಸಿದ್ದಾರೆ. 3 ದಿನಗಳ ಕಾಲ ನಡೆಯಲಿರುವ ಈ ಸಮ್ಮೇಳನದಲ್ಲಿ 30 ದೇಶಗಳ 350 ಸ್ಟಾರ್ಟ್ಅಪ್ ಸೇರಿದಂತೆ 575 ಪ್ರದರ್ಶನಗಳನ್ನು ಆಯೋಜಿಸಲಾಗಿದೆ. ದೇಶದ ನಾನಾ ಭಾಗಗಳಿಂದ 350ಕ್ಕೂ ಹೆಚ್ಚು ಪ್ರತಿನಿಧಿಗಳು ಪಾಲ್ಗೊಳ್ಳಲಿದ್ದಾರೆ. 5 ವಿಶೇಷ ಸಮ್ಮೇಳನವನ್ನು ಆಯೋಜಿಸಿದ್ದು ಇದರಲ್ಲಿ ನೊಬೆಲ್ ಪ್ರಶಸ್ತಿ ಪುರಸ್ಕೃತರು ಸೇರಿದಂತೆ ಐಟಿ ದಿಗ್ಗಜರು ಪಾಲ್ಗೊಳ್ಳಲಿದ್ದಾರೆ. 19 ದೇಶಗಳು ಪರ್ಯಾಯವಾಗಿ ಸಮ್ಮೇಳನವನ್ನು ನಡೆಸಿ ತಮ್ಮ ದೇಶದ ವಹಿವಾಟಿನ ಬಗ್ಗೆ ಪರಿಚಯಿಸಲಿದ್ದಾರೆ ಎಂದು ಅವರು ಹೇಳಿದರು. ಬೆಂಗಳೂರು ಹೊರತುಪಡಿಸಿ 2ನೇ ಹಂತದ ನಗರಗಳಲ್ಲಿ ಮಾಹಿತಿ ತಂತ್ರಜ್ಞಾನ ಸಂಸ್ಥೆಗಳನ್ನು ಸ್ಥಾಪಿಸಲು ಅನೇಕ ಸಂಸ್ಥೆಗಳು ಮುಂದೆ ಬಂದಿವೆ. ಕಲ್ಯಾಣ ಕರ್ನಾಟಕದಲ್ಲಿ 40% ಉದ್ದಿಮೆಗಳು ತಮ್ಮ ಘಟಕವನ್ನು ವಿಸ್ತರಿಸಲು ಆಸಕ್ತಿ ತೋರಿವೆ ಎಂದರು. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಕೇಂದ್ರವನ್ನು ಸಹ ಈ ಭಾಗದಲ್ಲಿ ಆರಂಭಿಸಲು ರಾಜ್ಯ ಸರ್ಕಾರ ಉದ್ದೇಶಿಸಿದೆ. ಮಾಹಿತಿ ತಂತ್ರಜ್ಞಾನ ಉದ್ದಿಮೆದಾರರಿಗೆ ಸಾಲ ಸೌಲಭ್ಯ ಹಾಗೂ ಇತರ ಸೌಕರ್ಯ ಕಲ್ಪಿಸಲು ಪ್ರತ್ಯೇಕ ಬ್ಯಾಂಕ್ ಹಾಗೂ ಘಟಕವನ್ನು ಆರಂಭಿಸಲಾಗುವುದು ಎಂದು ಅವರು ಹೇಳಿದರು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಸಮ್ಮುಖದಲ್ಲಿ ಬೆಂಗಳೂರಿನಲ್ಲಿ ಇಂದು ಕರ್ನಾಟಕ ಸರ್ಕಾರ ಹಾಗೂ ಭಾರತೀಯ ರಾಜ್ಯಗಳ ಪರಿಣಾಮಕಾರಿ ಆಡಳಿತ ಕೇಂದ್ರದೊಂದಿಗೆ 5 ವರ್ಷಗಳ ಒಡಂಬಡಿಕೆಗೆ ಸಹಿ ಹಾಕಲಾಯಿತು. ಈ ಒಪ್ಪಂದದನ್ವಯ ಸಿಇಜಿಐಎಸ್ ಸಂಸ್ಥೆಯು ರಾಜ್ಯದ ತೆರಿಗೆ ಸಂಗ್ರಹ ಸುಧಾರಣೆ, ತೆರಿಗೆ ಇಲಾಖೆಯ ಸಾಮರ್ಥ್ಯ ಮ್ಯಾಪಿಂಗ್ ಹಾಗೂ ಅಧಿಕಾರಿಗಳ ತರಬೇತಿ, ಶಿಕ್ಷಣ, ಆರೋಗ್ಯ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ದತ್ತಾಂಶ ಗುಣಮಟ್ಟ ಹಾಗೂ ದತ್ತಾಂಶ ಬಳಕೆಯ ಸುಧಾರಣೆಗೆ ತಾಂತ್ರಿಕವಾಗಿ ಹಾಗೂ ವಿಶ್ಲೇಷಣಾತ್ಮಕವಾಗಿ ಬೆಂಬಲ ನೀಡಲಿದೆ. ಇದಲ್ಲದೆ ಹಣಕಾಸು ಇಲಾಖೆ, ಶಿಕ್ಷಣ, ಸಮಾಜ ಕಲ್ಯಾಣ ಮತ್ತು ಇತರ ಇಲಾಖೆಗಳೊಂದಿಗೆ ಪರಸ್ಪರ ಪೂರಕವಾದ ಅಂಶಗಳನ್ನು ಗುರುತಿಸಿ ತಾಂತ್ರಿಕ ಮತ್ತು ವಿಶ್ಲೇಷಣಾತ್ಮಕ ಬೆಂಬಲ ಒದಗಿಸಲಿದೆ. ಕಳೆದ 8 ವರ್ಷಗಳಿಂದ ಉಕ್ಕು ವಲಯದಲ್ಲಿ ಭಾರತ ಅಮೋಘ ಪ್ರಗತಿ ಸಾಧಿಸಿದೆ ಎಂದು ಕೇಂದ್ರ ಉಕ್ಕು ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ಉಕ್ಕು ಸಮ್ಮೇಳನದಲ್ಲಿ ಮಾತನಾಡಿದ ಅವರು, ಭಾರತ ಜಾಗತಿಕವಾಗಿ ಉಕ್ಕು ಉತ್ಪಾದನೆಯಲ್ಲಿ 4ನೇ ಸ್ಥಾನಕ್ಕೇರಿದೆ. ಸರಾಸರಿ ಉಕ್ಕು ಬಳಕೆ ಪ್ರಮಾಣ 57.8 ಕೆಜಿಯಿಂದ 78 ಕೆಜಿಗೆ ಏರಿಕೆಯಾಗಿದೆ. 8 ವರ್ಷಗಳಲ್ಲಿ 50%ರಷ್ಟು ಪ್ರಗತಿಯಾಗಿದೆ ಎಂದು ಮಾಹಿತಿ ನೀಡಿದರು. ಖ್ಯಾತ ತೆಲುಗು ಚಿತ್ರನಟ ಸೂಪರ್ ಸ್ಟಾರ್ ಕೃಷ್ಣ ಹೈದರಾಬಾದ್ನ ತಮ್ಮ ನಿವಾಸದಲ್ಲಿ ಇಂದು ಮುಂಜಾನೆ ನಿಧನ ಹೊಂದಿದರು. ಅವರಿಗೆ 79 ವರ್ಷ ವಯಸ್ಸಾಗಿತ್ತು. ಕೆಲ ತಿಂಗಳಿನಿಂದ ಅನಾರೋಗ್ಯದಿಂದ ಅವರು ಬಳಲುತ್ತಿದ್ದರು. ಪುತ್ರರಾದ ಖ್ಯಾತ ನಟ ಮಹೇಶ್ ಬಾಬು ಮತ್ತು ನರೇಶ್ ಹಾಗೂ ಕುಟುಂಬದವರನ್ನು ಅವರು ಅಗಲಿದ್ದಾರೆ. 1961ರಲ್ಲಿ ಕುಲಗೋತ್ರಲು ಚಿತ್ರದ ಮೂಲಕ ನಟನೆ ಆರಂಭಿಸಿದ ಅವರು ಅಲ್ಲೂರಿ, ಸೀತಾರಾಮರಾಜು, ಈನಾಡು ಸೇರಿದಂತೆ 350ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ವಿಭಿನ್ನ ಪಾತ್ರಗಳಲ್ಲಿ ಅವರು ಮನೋಜ್ಞವಾಗಿ ಅಭಿನಯಿಸಿದ್ದರು. ಅವರ ನಿಧನಕ್ಕೆ ಚಿತ್ರರಂಗದ ಹಲವಾರು ಗಣ್ಯರು ಶೋಕ ವ್ಯಕ್ತಪಡಿಸಿದ್ದಾರೆ. ತೆಲುಗು ಸೂಪರ್ ಸ್ಟಾರ್ ಕೃಷ್ಣ ಅವರ ನಿಧನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಕೃಷ್ಣ ಅವರ ನಿಧನ ಚಲನಚಿತ್ರ ಮತ್ತು ಮನರಂಜನಾ ಜಗತ್ತಿಗೆ ಅತಿದೊಡ್ಡ ನಷ್ಟ ಎಂದು ಹೇಳಿದ್ದಾರೆ. ಈ ಕುರಿತು ಟ್ವೀಟ್ ಮಾಡಿರುವ ಪ್ರಧಾನಿ, ಕೃಷ್ಣ ಅವರು ತಮ್ಮ ಅದ್ಭುತ ನಟನೆ ಮತ್ತು ಸ್ನೇಹಪೂರ್ವ ವ್ಯಕ್ತಿತ್ವದ ಮೂಲಕ ಜನರ ಹೃದಯಗಳನ್ನು ಗೆದ್ದ ಹೆಸರಾಂತ ಸೂಪರ್ ಸ್ಟಾರ್. ಈ ವಿಷಾದದ ಸಮಯದಲ್ಲಿ ಮಹೇಶ್ ಬಾಬು ಮತ್ತು ಅವರ ಇಡೀ ಕುಟುಂಬಕ್ಕೆ ನನ್ನ ತೀವ್ರ ಸಂತಾಪಗಳು ಎಂದು ಹೇಳಿದ್ದಾರೆ. ದಕ್ಷಿಣ ಕೊರಿಯಾದಲ್ಲಿ ನಡೆಯುತ್ತಿರುವ ಏಷ್ಯಾ ಏರ್ಗನ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಶಿವ ನರ್ವಾಲ್ 10 ಮೀಟರ್ ಪುರುಷರ ಏರ್ ಪಿಸ್ತೂಲ್ ವಿಭಾಗದಲ್ಲಿ ಸ್ವರ್ಣ ಪದಕ ಗಳಿಸಿದ್ದಾರೆ. ದಕ್ಷಿಣ ಕೊರಿಯಾದ ಪಾರ್ಕ್ ದೈಹುನ್ ವಿರುದ್ದ ಫೈನಲ್ನಲ್ಲಿ 17-13 ಅಂತರದಲ್ಲಿ ಗೆಲುವು ಸಾಧಿಸಿದರು. ಇದೇ ವಿಭಾಗದಲ್ಲಿ ಮತ್ತೊಬ್ಬ ಭಾರತೀಯ ವಿಜಯ್ ವೀರಸಿದ್ದು ಅವರು ಕಂಚಿನ ಪದಕ ಪಡೆದಿದ್ದಾರೆ. ಭಾರತದ ಪುರುಷರ ಯುವ ತಂಡ 10 ಮೀಟರ್ ಏರ್ ಪಿಸ್ತೂಲ್ ವಿಭಾಗದಲ್ಲಿ ಚಿನ್ನದ ಪದಕ ಗಳಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ನೈಸರ್ಗಿಕ ಕೃಷಿ ಮತ್ತು ಸಿರಿಧಾನ್ಯಗಳ ಉತ್ಪಾದನೆಯಿಂದ ಜಾಗತಿಕ ಅಪೌಷ್ಟಿಕತೆ ನಿವಾರಣೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಇಂಡೋನೇಷ್ಯಾದ ಬಾಲಿಯಲ್ಲಿ ಜಾಗತಿಕ ನಾಯಕರೊಂದಿಗೆ ಪ್ರಧಾನಮಂತ್ರಿ ದ್ವಿಪಕ್ಷೀಯ ಮಾತುಕತೆ. ನಾಳೆಯಿಂದ ಬೆಂಗಳೂರಿನಲ್ಲಿ 25ನೇ ಟೆಕ್ ಸಮ್ಮೇಳನ, 30 ದೇಶಗಳ ಪ್ರತಿನಿಧಿಗಳು ಭಾಗಿ. ಉಕ್ಕು ವಲಯದಲ್ಲಿ ಕಳೆದ 8 ವರ್ಷಗಳಲ್ಲಿ ಶೇಕಡ 50%, ಪ್ರಗತಿ, ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ. ಮತ್ತು ಏಷ್ಯಾ ಏರ್ಗನ್ ಚಾಂಪಿಯನ್ಶಿಪ್, 10 ಮೀಟರ್ ಏರ್ ಪಿಸ್ತೂಲ್ನಲ್ಲಿ ಭಾರತದ ಶಿವ ನರ್ವಾಲ್ ಹಾಗೂ ಯುವ ತಂಡಕ್ಕೆ ಚಿನ್ನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಚಿತ್ರಗೀತೆಗಳು. ಆನಂದ ಭೈರವಿ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆ. ಸೂರಟ್ ಅಶ್ವಥ್ ಅವರ ಗೀತೆಗೆ ರಮೇಶ್ ನಾಯ್ಡು ಅವರಿಂದ ರಾಗ ಸಂಯೋಜನೆ. ನಡೆತ ಮಿಡಿತ ಕಲ್ಯಾಣಿರಾಗದೆ ಭರದಿ ಬಾರಿನಿ ಭೈರವಿ, ಭರದಿ ಬಾರಿನಿ ಭೈರವಿ, ನಟ ಭೈರವಿ, ಆನಂದ ಭೈರವಿ, ಬಾಬಾ ರಾಗವಾಗಿ ಸೇರೆನ್ನ ನಾದ. ಮುರಳಿಯಾದ ನನ್ನ ಮಿಡಿಯೋ ಚೇತನ ನೀನಾಗಿ, ಮುರಳಿ ಆದ ನನ್ನ ಮಿಡಿಯೋ ಚೇತನ ನೀನಾಗಿ ನೋವಿನ ಗೀತೆಗೆ ಜೊತೆಯಾಗಿ ಭಗ್ನ ಹೃದಯವೇ ಒಡಲಾಗಿ ಅಗ್ನಿಜ್ವಾಲೆಯೇ ಕಣ್ಣಾಗಿ ಕಣ್ಣಿಗೆ ಕಾಣುತ್ತ ಕೈಗಳ ಸೇರುತ್ತ ದಿವ್ಯದಿಗಂತದ ಜ್ಯೋತಿಯಾಗುತ್ತ ಸನಿಹ ಬಾರೆ ನೀ ಭೈರವಿ ಸನಿಹ ಬಾರೆ ನೀ ಭೈರವಿ ನಟ ಭೈರವಿ ಆನಂದ ಭೈರವಿ ಬಾ ಬಾ ರಾಗವಾಗಿ ಸೇ